ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಕುಮಟಾದ ರಾಘವೇಂದ್ರ ಗಣಪತಿ ಜೋಶಿ. ಈಗ ನಮ್ಮ ಜೊತೆಯಲ್ಲಿ ರಾಘವೇಂದ್ರ ಗಣಪತಿ ಜೋಶಿ ಅವರಿದ್ದಾರೆ. ಹಾರುಮುಸ್ಕೇರಿ ಗ್ರಾಮದವರು, ಕುಮಟಾ ತಾಲೂಕು. ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಬಹಳ ಹುರುಪಿನಿಂದ ಮಾಡ್ತಾರೆ. ಅಲ್ಲಿರುವಂತಹ ಅನೇಕ ಕಷ್ಟಗಳು ಕೂಡ ಇದಾವು, ಅವುಗಳನ್ನ ನಿಭಾಯಿಸಿಕೊಂಡು ಇನ್ನೂ ನಾನು ಮುಂದುವರಿತೀನಿ ಅನ್ನುವಂತ ಮನಸ್ಸು ಅವರಿಗಿದೆ. ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ರಾಘವೇಂದ್ರ. ನಮಸ್ಕಾರ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಈಗ ನಾನು ಮಾಡ್ಲಿಕ್ಕೆ ಒಂದು 22 ವರ್ಷ ಆಯ್ತು. ಸರ್ವೆ ಸಾಮಾನ್ಯವಾಗಿ ಎಲ್ಲಾ ತರದ ದನಗಳನ್ನು ಮಾಡಬೇಕು ಹೇಳು ಮತ್ತು ಮಾಡಬೇಕು ಹೇಳು ಇಚ್ಛೆ ಇದೆ. ಈಗ ಸುಮಾರು ಇದೆ, ನಮ್ಮ ಮತ್ತೆ ಗೀರ್ ಇದೆ, HF ಇದೆ, ಜರ್ಸಿ ಇದೆ, ಮಲ್ನಾಡ್ ಗಿಡ್ಡ ಇದೆ, ಎಮ್ ಇದೆ, ಎಲ್ಲದೂ ಇದೆ. ನಿಮ್ಮ ಅಪ್ಪರು ಮಾಡ್ತಿದ್ರಲ್ಲ, ಅವರು ಹೆಂಗ್ ಮಾಡ್ತಿದ್ರು? ಅವರು ಮಾಡುದು ಮಲ್ನಾಡ್ ಗಿಡ್ಡ ಒಂದೇ ಮಾಡ್ತಿದ್ರು ಅವರು, ಯಾಕೆಂದ್ರೆ ಅದು ಒಂದು ನಮ್ಮ ಸಂಸ್ಕೃತದಲ್ಲಿ ಒಂದು ಗೋಮಯ್ಯ ಕೇಳ ಮಾಡ್ತಿದ್ವಿ, ಅದ ಮಾಡ್ತಿದ್ವಿ. ನಾವೇನು ಅದರಿಂದ ಒಂದು ಹಾಲನ್ನು ಇದು ಮಾಡಬೇಕು, ನಮಗೊಂದು ಸೈಡ್ ಬಿಸ್ನೆಸ್ ಆಗಲಿ, ಎಷ್ಟೋದು ಎಲ್ಲ ಟೈಮು ಪೂರೈತಿಗೆ ಇರೋದಿಲ್ಲ, ಒಂದು ಗೋ ಸೇವೆನು ಮಾಡುವ ಹೇಳ್ಕೊಂಡು ಮಾಡ್ತಾ ಇದ್ದೆ. ಅದಕ್ಕೊಂದು ಮನೆ ಕಟ್ಟಿರ? ಹೌದು, ಕೊಟ್ಟಿಗೆ ಮಾಡಿದ್ದೇವೆ. 10x35 ಉದ್ದದ್ದು ಕೊಟ್ಟಿಗೆ ಮಾಡಿದ್ದೇವೆ. ಈಗ ಅಲ್ಲಿ ಕಟ್ಟಲಿಕ್ಕೆ ಸಾಕಾಗ್ತಾ ಇಲ್ಲ, ಮತ್ತೊಂದು 2 ಕೊಟ್ಟಿಗೆ ಮಾಡ್ಕೊಂಡಿದ್ದೇವೆ ಬಿಡಿ. ಅಂದ್ರೆ ಒಟ್ಟು 3 ಕೊಟ್ಟಿಗೆ ಇದಾವೆ? ಹಾ, 3 ಕೊಟ್ಟಿಗೆ ಇದೆ. ಸದ್ಯಕ್ಕೆ ಎಷ್ಟು ಹಂಗಾದ್ರೆ? 22 ಇದ್ದಾವ. ಕರು ಎಲ್ಲ ಸೇರಿಸ? ಹಾ, ಕರು ಎಲ್ಲ ಸೇರಿ. ಕರು ಎಷ್ಟಿದೆ? ಈಗ ಮೊನ್ನೆ ಹುಟ್ಟಿದ ಒಂದು 3 ಇದೆಯಲ್ಲ, ಮತ್ತೆ ದೊಡ್ಡವು ಎಲ್ಲ ಹಿಡಿದು ಒಂದು 7-8 ಇದಾವ. ಎಲ್ಲ ಜಾತಿದು ಹೋರಿಗಳು ಎಲ್ಲದೂ ಇದ್ದಾವೆ. ಅಂದ್ರೆ ಇನ್ನು ಮುಂದೆ ಸಮಯಕ್ಕಿಂತ ನಾನು ಹೋರಿಗಳನ್ನು ನ್ಯಾಚುರಲ್ ಆಗಿ ಮಾಡಬೇಕು ಹೇಳಿ ಇಚ್ಛಿಂದ ಹೋರಿಗಳನ್ನು ಸಾಕ್ತಾ ಇದ್ದೇವೆ. ಎಲ್ಲ ಜಾತಿದು ಹೋರಿಗಳನ್ನು ಸಾಕಿದ್ದೇವೆ. ಜರ್ಸಿ ಸಾಕಿದ್ದೇವೆ, ಮತ್ತು ಸಿಂಧಿ ಸಾಕಿದ್ದೇವೆ, ಗೀರ್ ಇದೆ. ಈಗ ಮೊನ್ನೆ ಒಂದು ಹೋರಿ ಹುಟ್ಟಿದೆ, ಥಾಟ್ ಪಾರ್ಕನ್ನು ಮಾಡಬೇಕು ಅಂತ ಇದ್ದೇವೆ. ಎಲ್ಲ ಮಾಡ್ತಾ ಇದ್ದೇವೆ. ಹೋರಿ ಸಾಕೋದು ಒಳ್ಳೇದ? ಹೋರಿ ಸಾಕು ಚಲೋದು. ಯಾಕೆ ನಿಮ್ಮ ಯಾವಾಗಿಂದ ಸೆಮೆನ್ ಬಂದಿರ್ತದೆ ಒಂದೇದಾಗಿ, ಆ ಸೆಮೆನು ಸರಿಯಾಗಿ ಯೂಸ್ ಆದ್ರೂ ಆಯ್ತು, ಇಲ್ಲ ಅಂತಿದ್ರೆ ಇಲ್ಲ. ಮತ್ತೆ 21 ದಿವಸಕ್ಕೆ ಮತ್ತೆ ಕೂಗುತ್ತು, ಅದೆಲ್ಲ ಆಗಿರ್ತದೆ. ಅದಕ್ಕಿಂತ ಇದರಿಂದ ಒಂದ್ಸಲ ಆಗ್ಲಿಲ್ಲಪ್ಪ, ನಮ್ಮ ಹಿತ್ತಲಿಂದ ನಾವು ನ್ಯಾಚುರಲ್ ಆಗಿ ಮಾಡಬಹುದು. ಬೇರೆ ಊರಲ್ಲಿರುವಂತ ದನಕರುಗಳಿಗೂ ಕೂಡ ಇವುಗಳನ್ನು ಕ್ರಾಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಲಾಭನೂ ಬರ್ತದೆ. ಯಾಕೆಂದ್ರೆ ಈಗ ಈ ಸೆಮೆನಿಗೆ ಈಗ ಏನಿಲ್ಲ ಅಂತಿದ್ರು, ಈಗ ಹೆಣ್ಣಿಂದೇ ಸೆಮೆನ್ ಬೇಕು ಅಂದ್ರೆ 2,000 ಚಿಲ್ಲರೆವರೆಗಿದೆ ಹೇಳ್ತಾರೆ. ನಾವೇನು ಹಾಕ್ಸಲಿಲ್ಲ ಇನ್ನುವರೆಗೂ. ನಾವು ನಾರ್ಮಲ್ ಆಗಿ ಸೆಮೆನ್ ಹಾಕ್ತಾ ಇದ್ದೇವೆ. ಅವರಿಗೊಂದು ಬಂದದಕ್ಕೆ ಚಾರ್ಜು ಗೌರ್ಮೆಂಟ್ ವತಿಯಿಂದ ಸೆಮೆನ್ ಹಾಕ್ತಾ ಇದೆ. ಸೆಮೆನಲ್ಲೇ ಹೆಚ್ಚಿನದಾಗಿ ಪ್ರಾಬ್ಲಮ್ ಇರ್ತದೆ, ಇರುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಸಾಕಳಿಂದ ಪ್ರಾಬ್ಲಮ್ ಇರುವುದಿಲ್ಲ ಯಾವ ಲೆಕ್ಕಕ್ಕೂ. ಗರ್ಭಧಾರಣೆಯಲ್ಲಿ ಏನು ಸೆಮೆನ್ ಅಲ್ಲೇ ಪ್ರಾಬ್ಲಮ್ ಇದೆ. ಮೊನ್ನೆ ಒಂದು ವೈದ್ಯಾಧಿಕಾರಿಗಳು ಕೇಳಿದ್ದೆ ನಾನು, ಅದು ನಮ್ಮ ವಿದೇಶದ ಸೆಮೆನ್ ಆದದಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ ಅಲ್ಲಿ ಹೇಳಿದೆ. ಏನ್ ಪ್ರಾಬ್ಲಮ್? ಕರ ಸಾಯುದು, ಇದರಿಂದ ಕರುಗಳಿಗೆ ರೋಗ ರುಜಿನ ಬರುವುದು, ಅಂಗವಿಕಲ ಕರ ಹುಡ್ತವೆ, ಕೂಡ ಕರ ಹುಡ್ತವೆ. ಈಗ ನಮ್ಮನೇಲಿ ಆಲ್ರೆಡಿ ಒಂದು ಕೂಡ ಕರ ಇದೆ, ಹೆಣ್ಣು ಕರ, ಅದು ಕಣ್ ಕಾಣುದಿಲ್ಲ. ಅದಕ್ಕೆ ಎರಡು ಕಣ್ ಕಾಣುದಿಲ್ಲ. ಮತ್ತೆ ಚೂಟಿ ಇದೆ, ಆದ್ರೆ ಅದು ಯಾರು ಬಂದ್ರು ಏನ್ ಬಂದ್ರು ನಡಿಗೆ ಮೇಲೆ ಕಂಡು ಹಿಡಿತಾವೆ ಅವು. ಅಷ್ಟು ಚೂಟಿ ಇದೆ, ಅದು ಹೆಣ್ಣು ಕರನೇ. ಅದು ಸಿಂಧಿ, ಕಣ್ ಕಾಣುದಿಲ್ಲ. ಅದಕ್ಕೆ ಮತ್ತೊಂದು ಆಲ್ರೆಡಿ ಹುಟ್ಟಿತ್ತು, ಅದು ತೀರೋಯ್ತು, ಈ ಚವಿಯಿಂದ ತೀರೋಯ್ತು. ಚವಿ ರೋಗ ಹಾಳುದೊಂದು ಬರ್ತದೆ, ಅದರಿಂದ ತೀರ ಹೋಗ್ತವೆ. ಜಂತುವಿಂದನೂ ಹೋಗ್ತವೆ. ಹವಾಮಾನದಿಂದ ನಮ್ಗೆ ಹೋಗ್ಬಹುದು, ನಮ್ಗಷ್ಟು ಗೊತ್ತಿಲ್ಲ ಅದರ ಬಗ್ಗೆ. ಶೇಕಡ 30% ಕಳ್ಕೊಳ್ತೀರಿ? ಹಾ, 30% ಈಗ ಆಲ್ರೆಡಿ ನಮ್ಮನೇಲಿ ಸತ್ತೋದವೆ ಎಲ್ಲ ಜಾತಿದು ಅಂದ್ರೆ ಒಂದು 22-24 ಮೊನ್ನೆವರೆಗೆ 24 ಲೆಕ್ಕ ಮಾಡಿಟ್ಟಿದ್ದಾನೆ. 24 ಸತ್ತೋಗಿದ್ದಾವೆ ಎರಡು ಆಕಳುದ್ರಲ್ಲಿ 24 ವರ್ಷದಲ್ಲಿ. ಹ್ಮ್, ಅಲ್ಲ 24 ಸತ್ತೋಗಿದ್ದಾವೆ ಈ ಒಂದು 10 ವರ್ಷದಲ್ಲಿ. ಮುಂಚೆ ಹಂಗಾಕಿರ್ಲಿಲ್ಲ? ಮುಂಚಿನ ಸಮಿನಿಗ ಆದಾಗ ನಾವು ಮಾಡಬೇಕು ಇಚ್ಛೆ ಇದ್ದಾಗ ಅವಾಗಲ್ಲ, ಅವಾಗೆಲ್ಲ ಚಲೋ ಕರುಗಳೇ ಹುಟ್ಟಿದ್ದಾವೆ. ಅದರಿಂದ ಹಾಲು ಇದು ಮಾಡಿದ್ರೆ ಲಾಭನೂ ಆಗಿದೆ. ಅದೇ ಲಾಭ ಲುಕ್ಷಾನ ಪ್ರಶ್ನೆ ನೋಡ್ಲಿಕ್ಕೆ ಹೋದ್ರೆ ಈಗಿನ ದಿನಮಾನದಲ್ಲಿ ಲುಕ್ಷಾನೇ, ಹಿಂಡಿ ಗಿಂಡಿಗೆಲ್ಲ ತುಟ್ಟಿ ಹಾಕಿದೆ. ಒಂ�ದು ಹತ್ತಿಕಾಳು ಹಿಂಡಿ ತಗೊಳ್ಬೇಕು ಅಂದ್ರೆ 2000 ಚಿಲ್ಲರೆ ಬೇಕು ಈಗ, ಒಂದು ಚೀಲಕ್ಕೆ 50 kg ಅಕ್ಕಿ. ಅದಕ್ಕೆ 2000 ಆಗ್ಯದ ಈ ಮೊನ್ನೆ, ನಿನ್ನೇನೋ ಕಮ್ಮಿ ಆಗಿದೆ ಒಂದು 50 rupees. ಅದೆಲ್ಲ ನಾವು ಲಾಭ ಲುಕ್ಷಾನ ನೋಡ್ಲಿಕ್ಕೆ ಹೋದ್ರೆ ಆಗುದಿಲ್ಲ, ಏನೋ ಗೋ ಸೇವೆ ಮಾಡ್ತಾ ಇದ್ದೇವೆ. ಇಷ್ಟು ಬೇರೆ ಬೇರೆ ವೆರೈಟಿ ಇಟ್ಕೊಂಡಿದ್ರಿ, ಹೌದು, ಅದ್ರಾಗ ಯಾವ್ದು ನಿಮಗೆ ಒಳ್ಳೇದು ಅನಿಸ್ತಾ ಇದೆ? ಒಳ್ಳೇದಂದ್ರೆ ನಮ್ಮ ದೇಶಿ ತಳಿ ಸ್ವಲ್ಪ ರೋಗ ರುಜಿನೆ ಕಮ್ಮಿ ಅವಕ್ಕೆ ನನ್ನ ಪ್ರಕಾರ. ಯಾಕೆಂದ್ರೆ ಏನ್ ಮೀಸದಿದ್ರು ನಡೀತದೆ, ಮತ್ತೆ ನಮ್ಮ ದೇಶಿ ತಳಿಯಲ್ಲಿ ಸಗಣಿಲಿ ಈಗ ಸೈನ್ಸ್ ಎಲ್ಲ ಪ್ರೂವ್ ಆಗದಂತೆ. ಈ ಗೀರನ್ನ ಗೋಮೂತ್ರ ಗಂಜಲ ಅದೆಲ್ಲ ಹೇಳ್ತಾರಲ್ಲ, ಅದರಿಂದ ಔಷಧಿ ಉತ್ಪತ್ತಿ ಆಗ್ತದೆ. ಬಿಸಿಲಲ್ಲಿ ಕಟ್ಟಬೇಕು ಅಳದ ಹೇಳ್ತಾರೆ, ಬಿಸಿಲಲ್ಲಿ ಬಿಟ್ಟು ಮೇಯಿಸ್ತಾವ ಅಷ್ಟು ತೊಂದ್ರೆ ಇಲ್ಲ. ಈಗ ಕಾಲುಬಾಯಿ ರೋಗ ಬಂದದಂತ ಲಾಭದಿಗೆಲ್ಲ ನಮ್ಮದಿಗಿಲ್ಲೆಲ್ಲೂ ಬರಲಿಲ್ಲ, ಬಂದರೂ ನಾವು ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊತೇವೆ. ನಮ್ದು ಆಲ್ರೆಡಿ ಆಗಲಿಲ್ಲ, ಆದರೂ ಅಷ್ಟು ಚೊಕ್ಕ ಮಾಡಿ ಕೊಟ್ಟಿಗೆಲ್ಲ ಬರ್ತೇಳಿ ಹೇಳಿದ್ದಾರೆ ಡಾಕ್ಟ್ರು. ಅವರಿಗೆ ಟೈಮ್ ಇಲ್ಲ ಪಾಪ, ರಾಶಿ ಕಡೆಗೆ ಆಗ್ತದೆ, ಅವರು ದೊಡ್ಡ ಏರಿ ಆಗ್ತದೆ. ಇಲ್ಲಿಂದ ಸಿದ್ದೇಶ್ವರ ಅವರೇ ಮಾಡಬೇಕು, ಅವರು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಬರ್ತೇಳಿ ಹೇಳಿದ್ದಾರೆ. ಪ್ರತಿ ವರ್ಷ ಲಸಿಕಾ ಕಾರ್ಯಕ್ರಮ ಅಂತ ಮಾಡ್ತಿರ್ತಾರೆ, ಬೇರೆ ಬೇರೆ ಮಾಡ್ತಾ ಇರ್ತಾರೆ. ನಾವು ಮಾಡಿಸ್ತೇವೆ, ಕರುಗಳಿಗೆಲ್ಲ ಮಾಡಿಸ್ತೇವೆ. ಈ 8 ತಿಂಗಳ ಮೇಲೆ ಕರುಗಳಿಗೆ ಮಾಡಿಸ್ಬೇಕು ಹೇಳಿದ್ದಾರೆ ಅವರು, 8 ತಿಂಗಳ ಕರುಗಳಿಗೆ ಮಾಡಿಸ್ತಾ ಇದ್ದೇವೆ, ಟ್ಯಾಗ್ ಹಾಕಿದ್ದೇವೆ. ಮತ್ತೆ ಎಮ್ಮೆ ಮತ್ತು ಹಸುವಿಗೆ ಏನು ವ್ಯತ್ಯಾಸ ಇದೆಯಾ? ಎಮ್ಮೆ ಹಾಲು ಮಾತ್ರ ದಪ್ಪ ಅಷ್ಟೇ, ಹಸುಗಳಿಂದ ಹಾಲು ಮಾತ್ರ ಕಮ್ಮಿ ಅಷ್ಟೇ. ಎಚ್ಎಫ್ ಆಗಲಿ ಜರ್ಸಿ ಆಗಲಿ ತಗೊಳ್ಳಿ, ಕಮ್ಮಿನೇ ತಳುನೇಯ. ಎಮ್ಮೆದು ಹಾಗಾಗೋದಿಲ್ಲ, ಎಮ್ಮೆದು ದಪ್ಪನೇ ಇರ್ತದೆ, ಫ್ಲ್ಯಾಟು ಜಾಸ್ತಿ ಬರ್ತದೆ ಅದು. ಈಗ ನಾವು ಡೇರಿಗೆ ಹಾಕ್ತಾ ಇದ್ದೇವೆ ಹಾಲು, ಎಮ್ಮೆ ಹಾಲಿಗೆ ಬೇರೆದು ದುಡ್ಡು ಕೊಡ್ತಾರೆ ಅವರು. ಹೌದಾ? ಹಾ, ಆಕಳ ಹಾಲಿಗೆ ಬೇರೆ ದುಡ್ಡು ಕೊಡ್ತಾರೆ. ಯಾವ್ದಕ್ಕೆ ಬೆಲೆ ಜಾಸ್ತಿ? ಎಮ್ಮೆ ಹಾಲಿಗೆ ಜಾಸ್ತಿ ಅಂದ್ರೆ ಅಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಹಾ, ಇದ್ರ ಬೆಣ್ಣೆ ಅಂಶ ಜಾಸ್ತಿ ಇರ್ತದೆ, ಚಾಕಿಗೆಲ್ಲ ಯೂಸ್ ಮಾಡ್ತಾರೆ. ನಿರ್ವಹಣಾ ಖರ್ಚು ನೋಡ್ಕೊಂಡಾಗ ಎಮ್ಮೆದು ಕಡಿಮೆನೋ ಆಕಳದ ಕಡಿಮೆ ಎರಡು ಒಂದೇ, ಅದ್ರ ಬಗ್ಗೆ ಏನು ಇದಿಲ್ಲ. ಹಾಲಕ್ಕೆ ಹೋದ್ರೆ ಎಮ್ಮೆದೇ ಕಮ್ಮಿ, ಎಮ್ಮೆದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅವಕ್ಕೆ ಏನಾದ್ರು ಒಂದು ಗಂಟಲು ಬೇನೆ ರೋಗ ಬರ್ತದೆ ಹೇಳ್ತಾರಪ್ಪ, ಅಂದ್ರೆ ಅದೆಲ್ಲ ಬರಲಿಲ್ಲ ನಮ್ಮ ಮನೆಗೆ. ಎಮ್ಮೆದೆ ಹಾಲಿಗೆ 60 rupees 70 rupees ಮಾರಿದ್ರು ಆಗ್ತದೆ. ಹೌದಾ? ಡೈರಿ ಒಳಗೆ ಎಷ್ಟು ಅಂತಾರೆ? ಡೈರಿ ಒಳಗೆ ಈಗ ಎಮ್ಮೆ ಹಾಲಿಗೆ 35 rupees ಹಿಡಿದುಕೊಟ್ಟಿದ್ದಾರೆ ನನಗೆ. ಈ ಆಕಳ ಹಾಲಿಗೆ 24 rupees ಇದು ಸೇವಾದನ ಬರ್ತದೆ ಹೇಳಿದ್ದಾರೆ, ಇನ್ನು ಬರಲಿಲ್ಲ, ಯಾವಾಗ ಬರ್ತದೆ ಗೊತ್ತಿಲ್ಲ. ಸೇವಾದನ 6 rupees ನಮ್ಮ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ, ಅದೆಷ್ಟು 6 ತಿಂಗಳಿಗೇನೋ ಬರ್ತದಂತೆ. ಇನ್ನು ಬರಲಿಲ್ಲ ನಮಗೆ, ಇನ್ನು ನಮ್ಮ ಅಕೌಂಟಿಗೆ ಇನ್ನು ಬರಲಿಲ್ಲ, ಬರಬಹುದು. ಈಗ ನಿಮಗೆ 20-22 ಅಥವಾ 25 rupees 1 liter ಮಾರಾಟ ಮಾಡಿದ್ರೆ ದಿನಾನು ಎಷ್ಟು ಹಾಲು ಉತ್ಪಾದನೆ? ಹಾಲು ಹಾಕಿದ್ರೆ ಕೆಲವು ಕಡೆಗೆಲ್ಲ ನಾ ಯೂಟ್ಯೂಬ್ ನಲ್ಲಿ ನೋಡಿದ್ದೆ, 50 ಆಕಳ ಒಂದು 20 ಆಕಳ ಒಂದು 10 ಆಕಳ ಹಂಗಿದ್ದು ವರ್ಕೌಟ್ ಆಗ್ತದೆ. ಈ 2-3 ಎಲ್ಲ ಇಟ್ಕೊಂಡು ವರ್ಕೌಟ್ ಆಗುದು ಅಲ್ಲ, ಅದು ಎಂತಕ್ಕೂ ಆಗುದಲ್ಲ. 50 ಆಕಳು ಇದ್ರೆ ಅದರಿಂದ ಅಲ್ಲಿ ಬರುವಂತ ಹಾಲು ಒಂದು 100 liter ಹಾಲು ಆಯ್ತು ತಗೊಳ್ಳಿ ನಮಗೆ ಖರ್ಚಿಗಾಗಿ. ಒಂದು ಹೊತ್ತಿಂದ ಅವ್ರಿಗೂ ಅವರಿಗೆ ತಿಂಡಿಗೆ ಬೂಸಕ್ಕೆ ಹುಲ್ಲಿಗೆ ಇತ್ಯಾದಿಗಳಿಗೆ ಆಗಬಹುದು. ನಾವೆಲ್ಲ ಖರೀದಿ ಮಾಡೋದಯ್ಯ, ನಾವ್ಯಾವ್ದು ನಮ್ಮ ಜಮೀನೆಲ್ಲ ಇಲ್ಲ. ಎಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೀನಿ ಈಗ? ನಮ್ದೊಂದು 15 liter ದಿನಾನು ಡೈರಿಗೆ ಹಾಕೋದು? ಡೈರಿ ಬೆಳಗಾಗಿದ್ದು ಹಾಕಿ ಬರ್ತಾರೆ. ಇಲ್ಲಿಂದ 28 kilometers ಆಗ ಹೋಗ್ಬೇಕು ನಾನು, ಎಲ್ಲಿ? ಗುಂಡ್ಬಾಳಾಳಿ. ಇಲ್ಲಿಂದ 28 kilometers ಜರ್ನಿ ಮಾಡೇ ಮಾಡ್ತಾನೆ, ಹಾ ದಿವಸ ಹಾಕಿ ಬರ್ತಾನೆ. ಇಲ್ಲೊಂದು ಡೇರಿ ನಮ್ಗೆ ಅವಶ್ಯಕತೆ ಇದೆ, ಅವರು ಓಕೆ ಮಂತ್ರಿನವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಮಾಡ್ತಾರೆ ಇನ್ನು ಬಿಡ್ಬೇಕು ನೋಡ್ಬೇಕು, ಮಾಡ್ತೇವೆ ಹೇಳಿದ್ದಾರೆ ಈಗ ಸರ್. ಅದೇ ಒಂದು ಕೇಂದ್ರ ಕೊಡಬೇಕಂದ್ರೆ ಇಷ್ಟಾದ್ರೂ ಹಾಲು ಕನಿಷ್ಠ 100 liter ಆಗ್ಬೇಕು ಹೇಳ್ತಾರೆ ಅವರು. ಒಂದು ಡೇರಿಲಿ 100 liter ಆಗ್ಬೇಕು ಹೇಳ್ತಾರೆ. 100 liter ಹಾಲಾಗೋದ್ರಿಂದ ಮೊದಲ ಮೆಂಬರ್ ಮಾಡುವಂದ್ರೆ ಯಾರು ಮುಂದಾಗುದಿಲ್ಲ. ಈ ರೈತರಿಗೂ ಸೋತ್ ಬಿದ್ದಿದ್ದಾರೆ, ಎಲ್ಲದರಲ್ಲೂ ಲುಕ್ಷಾನ ಹೇಳಿ ಲಾಭ ಇಲ್ಲ ಹೇಳ್ಕೊಂಡು. ಒಂದು ಡೇರಿ ಫಸ್ಟ್ ಒಂದು ಮಾಡಿದ್ರೆ ಈಗ ನನ್ನ ನೋಡಿಕೊಂಡು ಮತ್ತೊಂದು 4 ಮಾಡಬಹುದು ಯುವಕರು, ಅದರಿಂದ ಜಾಸ್ತಿ ಆಗಬಹುದು ಅಷ್ಟೇ. ನೀವು ದಿನಾನು ಹೇಗೂ ಹೋಗ್ತಾ ಇರ್ತೀರಿ? ಹೋಗಿ ಅವಾಗ ಬೇರೆ ರೈತರು ನೀವು ಯಾರು ಕೊಡ್ತಿದ್ರು ನನ್ನ ಕಡೆ ಕೊಟ್ಟಿರಿ ನಾನು ಹಾಕಿ ಬರ್ತೀನಿ ಅಂತ ಇಸ್ಕೊಂಡು ಹೋದ್ರೆ? ಇಲ್ಲ, ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವ್ರದ್ದು ಹೆಸರಲ್ಲಿ KMEP ಕೊಡಬೇಕಾಗ್ತದೆ. ಕೊಡ್ರಿ, ಕೊಡಬಹುದು, ಅದನ್ನ ನಾವು ಹಾಕೊಂಡು ಹೋದ್ರೆ ಅದೆಲ್ಲ ಸಮಸ್ಯೆ ಜಾಸ್ತಿ ಕಡೆಗೆ. ಯಾಕೆಂದ್ರೆ ಒಂದಿಷ್ಟು ಫ್ಲಾಟ್ ಬರಲಿಲ್ಲ ಅಂದ್ರೆ ಜೋಶಿಯವ್ರು ತಗೊಂಡೋದ ಹಾಲು ಎದ್ದಕ್ಕೆ ಫ್ಲಾಟ್ ಬರುವುದಿಲ್ಲ, ಅದೆಲ್ಲ ಬರ್ತದೆ. ಅದಕ್ಕಾಗಿ ನಮ್ದು ವೈಯಕ್ತಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಅದು ಬಾಕಿಯವ್ರದೆಲ್ಲ ತಗೊಂಡೋದ್ರು ಸಮಸ್ಯೆ, ಅವರು ಕಷ್ಟಪಟ್ಟು ಏನೊಂದು ದನ ತಗೊಂಡು ಏನೋ ಇದು ಮಾಡಿರ್ತಾರೆ, ಫ್ಲಾಟ್ ಬರ್ತಿದೆ, ಒಂದೊಂದಿಷ್ಟು ಫ್ಲಾಟ್ ಬರುವುದಿಲ್ಲ ಈ ಹವಾಮಾನಕ್ಕೆಲ್ಲ ಚೇಂಜ್ ಆದ್ರೆ. ಅಲ್ಲ, ಇಲ್ಲೇ ನೀವು ತಗೊಳ್ಳುವಾಗ ಲ್ಯಾಕ್ಟೋಮೀಟರ್ ಇಟ್ಕೊಂಡು ಅದರಲ್ಲಿ ಎಷ್ಟು ಫ್ಯಾಟ್ ಇದೆ ಅಂತೇಳಿ ಅವ್ರಿಗೆ ತೋರಿಸಿ ಹೋಗ್ಬಿಟ್ರೆ ಮಾಡಬಹುದು, ತಗೋಬೇಕು, ಮಾಡ್ಬೇಕು. ರೈತರು ಮಾಡಿದ್ರೆ ನೀವು ಅದನ್ನ ಕರಾರು ಮಾಡಿದ್ರೆ ಅವರು ಕೊಡ್ತಾರೆ. ಆಗ ಕರಾರು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ದನ ಸಾಕುದು ಬಿಡುದು ಅವ್ರ ಖುಷಿ, ನಾವು ಇಲ್ಲಪ್ಪ ನೀನು ದನ ಸಾಕು. ಅಲ್ಲ, ನೀವೇನು ಒತ್ತಾಯ ಮಾಡಬೇಕಾಗಿಲ್ಲ, ಹಿಂಗಿದೆ ನೀವು ಕೊಡ್ತಿದ್ರೆ ಕೊಡ್ರಿ. ಕೊಡ್ತೇ ಅಂದ್ರೆ ಅವರು ಒಂದ್ ಸ್ವಲ್ಪ ಕೆ ಎಂ ಎಫ್ ನವರಾಗ್ಲಿ ಯಾರು ಡೇರಿ ಅವ್ರು ನಮ್ಸಂತೆ ಬಂದು ಹೇಳಿದ್ರೆ ಆಗ್ತದೆ, ನಾವು ಒಬ್ಬರೇ ಹೋಗಿ ಹೇಳಿದ್ರೆ ಆಗುದಿಲ್ಲ, ಯಾರು ನಂಬುದಿಲ್ಲ. ಈಗ ನಿರ್ಮಾಣದಲ್ಲಿ ನಿಮ್ಮ ಊರಿನ ಜನ ನಿಮ್ಮನ್ನ ನಂಬಲ್ಲ? ಅಲ್ಲ, ನಮ್ಮನ್ನ ಹೇಳಲ್ಲ ಯಾರು, ಇದಾಗುದಿಲ್ಲ. ಯಾಕೆಂದ್ರೆ ಈಗ ಯಾರು ಹಂಗೆ ದನ ಸಾಕ್ಲಿಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ. ಈಗ ಸರಿ, ಇಡೀ ಊರಲ್ಲಿ ಒಂದ್ 10-15 ಜನ ಸಾಕ್ಯಾರ ಅಂತ ತಿಳ್ಕೊಳ್ಳೋಣ, 10-15 ಲೀಟರ್ ಎಕ್ಸ್ಟ್ರಾ ಸಿಗ್ತಾವ. ಓಕೆ, ನಿಮ್ಗೆ 10-15 ರೂಪಾಯಿ ಎಕ್ಸ್ಟ್ರಾನು ಸಿಗ್ತಾವ, 1 ಲೀಟರ್ 1 ರೂಪಾಯಿ ಅಂತ ಇಟ್ಕೊಂಡ್ರು, ತಿಂಗಳಿಗೆ 450 ರೂಪಾಯಿ ಆಯ್ತು, ಮತ್ ಮುಂದಿನ ವರ್ಷ ಇನ್ನೊಂದು 20 ಲೀಟರ್ ಜಾಸ್ತಿ ಆಯ್ತು. ಹಿಂಗೆ ಇದನ್ನ ಯಾಕೆ ನಾ ಹೇಳ್ತಾ ಇದ್ದೀನಿ ಅಂದ್ರೆ, ಹಳಿಯಾಳ ಕಡೆ ಈ ರೀತಿ ಮಾಡ್ತಾ ಇತ್ತು, ಒಂದ್ ಊರಿಂದ ಒಬ್ರು ಹಾಲು ಕಲೆಕ್ಟ್ ಮಾಡ್ಕೊಂಡ್ಬಂದು ಮುಖ್ಯ ಡೈರಿಗೆ ಹಾಕ್ತಾರೆ. ಹಿಂಗೆ ಹೆಂಗೂ ಬರ್ತಾ ಇರ್ತಾರೆ, ಅವ್ರದ್ದು ತಗೊಂಡ್ ಬರ್ತಾರೆ, ಅವ್ರಿಗೆ ಗೊತ್ತಿದೆ ಯಾರ ಹಾಲು ಏನು ಎಂತ ಒಂದು ನಂಬಿಕೆ ಮೇಲೆ ನಡೀತಾ ಇರುತ್ತೆ. ನೀವು ಫ್ಯಾಟ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆರು ಬರೋರ್ಲಿ ಒಂಬತ್ತು ಮಕ್ಳು 4 ಹಂಗೆ ಅಂತೂ ಬರಕ್ ಸಾಧ್ಯ ಇಲ್ಲ, ಒಂದಿನ 5 ಬರ್ಬೋದು, ಒಂದಿನ 6 ಬರ್ಬೋದು, ಒಂದಿನ 7 ಬರ್ಬೋದು, ಅಷ್ಟೇ ಬರ್ಬೋದು, ಬರೋದಿಲ್ಲ. ಹೌದಲ್ಲ, ಅಷ್ಟೇ ಅಂದ್ರೆ ಒಬ್ರಿಗೆ ಸಹಾಯ ಮಾಡಿದಂಗು ಆಯ್ತು, ನಿಮಗೂ ಸಹಾಯ ಆಯ್ತು, ಡೈರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಯಾರ್ದು ದನ ಇಲ್ಲ, ಇನ್ನೇ ಸಾಕಿದ್ರೆ ಸಾಕಬೇಕಷ್ಟೇ. ಇಲ್ಲಿ ಆಲ್ರೆಡಿ ದನ ಎಲ್ಲ ಕಮ್ಮಿ ಮಾಡಿದ್ದಾರೆ, ನಮ್ಮ ರಾಜುಗೌಡರುಗಳು ಅವರು ಸಾಕಿದ್ರು, ಏನಾಯ್ತು ಏನೋ ಎಲ್ಲ ಆಕಳನ್ನು ಕೊಟ್ಬಿಟ್ಟಿದ್ದಾರೆ. ಈಗ ನೀವು ಹೇಳ್ತಾ ಇದ್ರಿ ಹಿಂಡಿ ದರ ಜಾಸ್ತಿ ಆಗಿದೆ, ಅದಕ್ಕೆ ದಾಣಿ ಅದು ಜಾಸ್ತಿ ಆಗಿದೆ, ನಿರ್ವಹಣಾ ಖರ್ಚುನು ಜಾಸ್ತಿ ಆಗಿದೆ, ಆದರೂ ಕೂಡ ನೀವು ಸಾಕಾಣಿಕೆ ಇನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಒಂದು ಏನಂದ್ರೆ ನಿಮ್ಗೆ ಹಸು ಸಾಕಾಣಿಕೆ ಮಾಡೋದ್ರಿಂದ ಮಾನಸಿಕ ನೆಮ್ಮದಿ ಸಿಗ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದೀನಿ, ಅದೇ ಮುಖ್ಯ, ದುಡ್ಡಲ್ಲ. ದುಡ್ಡು ಮುಖ್ಯ, ಆದ್ರೆ ಲಾಭ ಲಕ್ಷಣ ಮಾಡಿಕೊಂಡು ಪಟ್ಟಿ ಮೇಲೆ ಬರೆದಿಡ್ಬೇಕಾಗ್ತದೆ. ಅಂದ್ರೆ ನಾನು ಯಾವ ಬರೆದಿಟ್ಟವನು ಅಲ್ಲ, ಇದು ಮಾಡಿದವನು ಅಂದದ್ದು ಗೋ ಸೇವೆ, ಏನೋ ನಮ್ಮ ಮನೇಲಿ ಇದ್ದವು ಸಾಕುದು ನೋಡುದು, ಅದರಲ್ಲೇ ಏನಾದ್ರು ಪ್ರಾಫಿಟ್ ಮಾಡುದು ಛಲ ಇದೆ ನೋಡ್ಬೇಕು. ಬೇರೆ ಅದರ ಉಪ ಉತ್ಪನ್ನ ಬರುತ್ತೆ ಸಗಣಿ ಗಂಜಲ, ಏನ್ ಮಾಡ್ತೀರಿ ಅದನ್ನ? ಕೆಲವು ನಾವು ಹಿತ್ಲಿ ಹಾಕ್ತೇವೆ, ಕೆಲವಿನ ಇಂದ ರೈತರು ಬಂದವ್ರಿಗೆ ಕೇಳಿದ್ರು ಕೊಡ್ತೇವೆ, ಕೊಡ್ತೇವೆ, ಬೆಳ್ಳಿ ಮಾಡ್ತೇವೆ, ಅದರಿಂದ ಹೊಗೆ ಹಾಕ್ಲಿಕ್ಕೆಲ್ಲ ಈಗ ನಮ್ಮ ಕೊಟ್ಟಿಗೆಲ್ಲ ಹೊಗೆ ಹಾಕ್ಲಿಕ್ಕೆ ಅದೇ ಬೆಳ್ಳಿನೇ ಮಾಡ್ತೇವೆ. ಈಗ ಮಾಡ್ಬೇಕು, ಇನ್ನೇ ಸ್ಟಾರ್ಟ್ ಮಾಡ್ಬೇಕು. ಅದರಿಂದ ದುಡ್ಡು ಬರ್ತಾ? ಹಾ, ಈಗ ಬೆಳ್ಳಿ ನಮ್ಮ ಹೋಮಕ್ಕೆ ಬೇಕಾಗ್ತದೆ, ಈ ಹೋಮ ಹವನಾದಿಗಳನ್ನ ನಾವಂತೂ ಕೊಡುವುದಿಲ್ಲ, ಅಂದ್ರೆ ಯಾಕಂದ್ರೆ ನಮ್ಮ ಮನೆಗೆ ಯೂಸಿಗೆ ಮಾಡ್ತಾ ಇದ್ದೇವೆ. ಈಗ ಕೆಲವು ಜನ ಕೇಳ್ತಾರೆ, ಈಗ ಒಂದು 300 ರೂಪಾಯಿಂದು ಇಲ್ಲಿ ಗೋಕರ್ಣದಲ್ಲಿ ಮಾರ್ತಾರೆ ಅದರ ಬೆಳ್ಳಿಯನ್ನು 300 ರೂಪಾಯಿ. ನಾವು ಮಾರಲಿ, ನಾವು ಮನೆಗೆ ಕೊಟ್ಟಿಗೆ ಹೋಗಿ ಹಾಕ್ತೇವೆ, ಈ ಸೊಳ್ಳೆ ಗಿಳೆ ಬರಬಾರ್ದು, ಯಾವ್ದೊಂದು ಇದು ಬರ್ಬಾರ್ದು. ಹೋದ ಸಲ ಒಂದು ರೋಗ ಬಂದಿತ್ತು, ಗಂಟು ರೋಗ, ಮೈಮೆಲ್ಲ ಆಗೋದು, ಅವಾಗೆಲ್ಲ ನಮ್ಮ ಮನೆಗೆ ಆಗ್ಲಿಲ್ಲ, ಅದು ಆಸ್ಪಾಸ್ ಎಲ್ಲ ಸುಮಾರು ದನಕ್ಕೆ ಆಗಿದ್ದಾರೆ, ನಮ್ಮ ದನಕ್ಕೆ ಆಗ್ಲಿ, ನಾವು ಅಷ್ಟು ಜಾಗೃತಿ ಮಾಡಿದ್ದೇವೆ, ಆಗ್ಲಿಲ್ಲ. ಈಗ ಹಾಲು ಇಷ್ಟು ಮಾರಾಟ ಮಾಡ್ತೀರಿ, ಒಂದು ದಿನಕ್ಕೆ ಎಷ್ಟು ಬರುತ್ತೆ ಸರ್? ದಿನಕ್ಕೆ ಒಂದು 15 ಲೀಟರ್ ಹೊತ್ತಿಗೆ ಬಂತು ತಗೊಳ್ಳಿ, 30 ಲೀಟರ್ ಬರ್ತದೆ 30 ದಿವಸಕ್ಕೆ. 30 ಲೀಟರ್ ಬರ್ತದೆ, ಸರಿಯಾಗಿ ತಿನ್ಸು ಎಲ್ಲ ಕೊಟ್ರೆ ಬಂದೇ ಬರ್ತದೆ. ನಿಮ್ಮದು ಅಷ್ಟು 30 ಲೀಟರ್ ಹಾಲು ಮಾರಾಟ ಮಾಡೋದು, ಅದರಿಂದ ಎಷ್ಟು ಖರ್ಚು, ನಿರ್ವಹಣೆ ಖರ್ಚು, ಅದು ಇದು ಒಂದು ಸ್ವಲ್ಪ ತೆಗೆದ್ರೆ ಒಂದು 200 ರೂಪಾಯಿ 300 ರೂಪಾಯಿ ದಿನ ಉಳಿಯುತ್ತೆ. ಉಳಿತದೆ ಈಗ, ಹಾಗೂ ಉಳಿದು ಕಮ್ಮಿ, ಯಾಕಂದ್ರೆ ಡೈರಿಗೆ ಹಾಕುದು, ಆದ್ರಿಂದ ನಮ್ಗೆ ತಿಂಗಳ ಅಕೌಂಟೇ ಬರ್ತದೆ ಎಷ್ಟಾಗ್ತದೆ ನಾವು ನೋಡಿ ಹಿಂಡಿ ಖರ್ಚೆಲ್ಲ ಹೋಗ್ಲಾಗಿ ನಮ್ಗೆ ಒಂದು ಈ ಸಲ ಒಂದು 4,000 ರೂಪಾಯಿ ಸಿಕ್ಕಿತ್ತು ಈ ತಿಂಗಳ. 2 ತಿಂಗಳ ಒಂದ್ಸಲ, 1 ತಿಂಗಳ ಒಂದ್ಸಲ ಹಾಕ್ತಾರೆ ಅವರು, ಅದೇನೋ ಕಂಪ್ಯೂಟರ್ ಪ್ರಾಬ್ಲಮ್ ಇತ್ತು, ತಿಂಗಳ ಹಾಕ್ತಾರೆ, ಹಾಕಂದ್ರೆ ನಮ್ಗೊಂದು ಈ ಸಲ ಒಂದು 4,000 ರೂಪಾಯಿ ಸಿಕ್ಕಿ. ಖರ್ಚುನು ಅಷ್ಟೇ ಇರುತ್ತೆ, ಖರ್ಚು ಅಷ್ಟೇ ಇರುತ್ತೆ, ಒಂದೊಂದ್ಸಲ ಖರ್ಚು ಬಂತಂದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲಿ ತಂಬರ್ತೀವಿ ಅದಕ್ಕೆ ತಿಂಡಿ? ಅದಕ್ಕೆಲ್ಲೇನು ಇಲ್ಲಿ ಗೋಕರ್ಣದಿಂದ ಕಿರಾಣಿ ಅಂಗಡಿಲಿ ತರ್ತೇವೆ. ಹೈನುಗಾರಿಕೆ ಮಾಡೋದ್ರಿಂದ ನಿಮಗೆ ಜಮೀನು ಇಲ್ಲ, ಗೊಬ್ಬರ ಉಪಯೋಗ ಆಗಲ್ಲ, ಹಾಲು ಮಾರ್ತೀರಿ, ಹಾಲಿನಿಂದ ಅಷ್ಟು ಉಪಯೋಗ ಆಗಲ್ಲ, ಬರೀ ಅದ್ರ ಫೀಡ್ಗೆ ಹೋಗುತ್ತೆ ಅಂತೇಳಿ ಅಂತ ಇದ್ರಿ. ಒಟ್ಟಾರೆ ನಿಮ್ಮ ಒಂದು ವೃತ್ತಿ ಬೇರೆದವ್ರಿಗೆ ಹೇಗೆ ಆದರ್ಶ ಆಗುತ್ತೆ? ಅಲ್ಲ, ಆದರ್ಶ ಅಂದ್ರೆ ಈಗ ಯುವಕರು ಛಲ ಇದ್ರೆ ಮಾಡಬಹುದು, ಲಾಭ ಕಡೆ ನೋಡ್ಕೊಳ್ಳೋದು ಫಸ್ಟ್. ಒಂದು ಏನೋ ಒಂದು ನಾ ಹೇಳುದೇನಂದ್ರೆ ಒಂದು ಮೂಗು ಪ್ರಾಣಿಗಳಿಗೂ ಒಂದು ಇದಾಗ್ತದೆ ಮಾಡಿ ಹೇಳಿ ಎಲ್ಲರಿಗೂ ಯುವಕರಿಗೆ ನಾನು ಹೇಳ್ತಾ ಇರ್ತೇನೆ. ಲಾಭ ಲಕ್ಷಣ ಕಡೆ ನೋಡ್ಕೊಳ್ಳೋದು, ಕಡೆ ಇದು ಮಾಡೋದು, ಒಂದಾನ ಸಾಕಿ ನೋಡಿ ಅದರಿಂದ ಎಷ್ಟು ಇನ್ಕಮ್ ಬರ್ತದೆ ನೋಡಿ ಅಲ್ಲಿ ಹೇಳ್ತಾ ಇರ್ತೇನೆ. ಅವುಗಳ ಆರೈಕೆ ದಿನ ಏನಾರ ವಿಶೇಷವಾಗಿ ಮೈ ತೊಳೆಯೋದು, ಮೈ ತಿಕ್ಕೋದು, ಅದಕ್ಕೆ ಮಸಾಜ್ ಮಾಡೋದು ಏನು ಮಾಡ್ತಾರೆ? ಹಾಗೇನಿಲ್ಲ, ಮೈ ನಾರ್ಮಲ್ ಆಗಿ ಮೈ ತೊಳಸ್ತೇವೆ, ಹಿಂಡಿ ಹಿಂಡಿ ಕೊಡ್ತೇವೆ, ಹಾಲು ಕರೀತೇವೆ, ಹುಲ್ಲಾಕ್ತೇವೆ. ಏನಾನು ಮೈ ತೊಳೆಯೋದು? ದಿವಸ ಮೈ ತೊಳೆದು, ದಿವಸ ಮೈ ತೊಳೆದು ಎರಡು ಎರಡು ಸಲ ಕೊಡುಗೆ ತೊಳಿತೇವೆ. ಒಂದೊಂದು ಸಲ ಫಿನೈಲ್ ಹಾಕಿ ಕೊಳಿತೇವೆ, ಅಂದ್ರೆ ಯಾವ್ದು ರೋಗ ನೋಣ ನುಷಿ ಎಲ್ಲ ಬರಬಾರ್ದು ಹೇಳಿ ಅಷ್ಟೇ ಮಾಡ್ತಾರೆ. ಒಳ್ಳೇದು, ಇಷ್ಟೆಲ್ಲ ಹಂಚಿಕೊಂಡ್ರಿ, ನಮಸ್ಕಾರ. ಹೈನುಗಾರಿಕೆಯ ಅನುಭವಗಳನ್ನು ಹಂಚಿಕೊಂಡವರು ಕುಮಟಾದ ರಾಘವೇಂದ್ರ ಗಣಪತಿ ಜೋಶಿ, ಸಂದರ್ಶಕರು ಎಚ್ ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಗೋಡಂಬಿ ಬೆಳೆ ಬೇಸಾಯ ಕುರಿತು ಜೋಯಿಡಾದ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸಿದ್ದಗೀರಪ್ಪ ದೋಣಿಯವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಸಿದ್ದಗೀರಪ್ಪ ದೋಣಿ ಅವರಿದ್ದಾರೆ. ಇವರು ನಮ್ಮ ಜೋಯಿಡಾದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಗೋಡಂಬಿ ಬೆಳೆ ಬೇಸಾಯ ಅಂದ್ರೆ ಗೇರು ಅಂದ್ರೆ ಕಾಜು, ಈ ಬೆಳೆ ಬೇಸಾಯವನ್ನ ಹೇಗೆ ಮಾಡಬೇಕು ಅನ್ನೋದರ ಜೊತೆಗೆ ಹನಿ ನೀರಾವರಿ ಅದರ ಉಪಯೋಗವನ್ನು ಕೂಡ ನಮಗೆ ತಿಳಿಸಿಕೊಡ್ತಾರೆ. ನಮಸ್ಕಾರ ಸಿದ್ದಗೀರಪ್ಪ ಅವರು. ನಮಸ್ತೆ. ಈಗ ಈ ಗೋಡಂಬಿ ಬೆಳೆ ಅಂತೀವಲ್ಲ, ಆ ಬೆಳೆ ಅದರ ಗುಣ ಹೇಗೆ ನಮ್ಮ ಜೋಯಿಡ ತಾಲೂಕಿಗೆ ಒಳ್ಳೆ ಬೆಳೆ ಆಗುತ್ತೆ, ಮತ್ತೆ ಅದನ್ನ ಹೇಗೆ ಬೆಳಿಬಹುದು ಸ್ವಲ್ಪ ಹೇಳ್ತೀರಿ? ಪ್ರಥಮವಾಗಿ ಎಲ್ಲರಿಗೂ ನನ್ನ ವತಿಯಿಂದ ನಮಸ್ತೆ. ಈಗ ಜೋಯಿಡಾದಲ್ಲಿ ಇರುವುದಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಜಾಸ್ತಿ ಇದೆ, ಅದೇ ರೀತಿಯಾಗಿ ಕಾಡು ಸಹ ಇದೆ. ಇದರಲ್ಲಿ ಈ ಒಂದು ದಿನಗಳಲ್ಲಿ ತೋಟಗಾರಿಕೆಗಳು ಜಾಸ್ತಿ ಆಗ್ತಾ ಇರ್ತದೆ. ಅದರಲ್ಲಿ ಬರ್ತಕ್ಕಂತಹ ಬೆಳೆಗಳು ಗೋಡಂಬಿ, ಅಡಿಕೆ, ಕಾಳುಮೆಣಸು, ತೆಂಗು. ಅದರಲ್ಲಿ ಅತಿಯಾಗಿ ಹೆಚ್ಚು ಬೆಳವಣಿಗೆ ಹೊಂದಿರುವ ಬೆಳೆ ಯಾವುದಂದ್ರೆ ಗೋಡಂಬಿ. ಗೋಡಂಬಿ ಇದು ಕ್ಯಾಸಲ್ ರಾಕ್ ಹುಬ್ಳಿ ಹಾಗೂ ಸೂಪಾ ಹುಬ್ಳಿಗಳಲ್ಲಿ ಜಾಸ್ತಿಯಾಗಿ ಬೆಳೆಯುತ್ತಿರ್ತಾರೆ. ಅದೇ ತರನಾಗಿ ಇದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆಯು ಕೂಡ ಇಲ್ಲೇ ಗೋವಾ, ಧಾರವಾಡ, ಬೆಳಗಾಂಗಳಲ್ಲಿ ಸಹ ಇರುತ್ತದೆ. ಇದು ದಿನದಿಂದ ದಿನಕ್ಕೆ ವಿದೇಶಿಯ ವಿನಿಮಯ ಕೂಡ ಜಾಸ್ತಿ ಆಗ್ತಾ ಇರ್ತದೆ. ಇದನ್ನು ನಾವು ಕರಾವಳಿ ಪ್ರದೇಶಗಳಲ್ಲಿ, ಒಳನಾಡು ವನ ಪ್ರದೇಶಗಳಲ್ಲಿ ಬೆಳೀತಾ ಇರ್ತವೆ. ಇದರ ಉಪಯೋಗಗಳು ಏನಂದ್ರೆ ಆಹಾರ ಖಾದ್ಯಗಳಲ್ಲಿ ಮತ್ತು ಇದನ್ನು ಮದ್ಯ ಪಾನಗಳಲ್ಲಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆ ಮದ್ಯ ಯಾವುದಂದ್ರೆ ಪೆನ್ನಿ ಅಂತ ಹೇಳ್ತಾರೆ. ಇದನ್ನು ಅತಿಯಾಗಿ ಗೋವಾದಲ್ಲಿ ಮಾರ್ಕೆಟಿಂಗು ಇದೆ ಮತ್ತು ಇದನ್ನು ದಿನನಿತ್ಯದಲ್ಲಿ ಉಪಯೋಗಿಸ್ತಾ ಇರುತ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತದೆ. ಮತ್ತು ಇದನ್ನು ಮಣ್ಣು ಮತ್ತು ಹವಾಗುಣ ಯಾವ ರೀತಿ ಇರಬೇಕಂದ್ರೆ ಎಲ್ಲಾ ತರಹದ ಮಣ್ಣುಗಳಲ್ಲಿ ಬೆಳೆಯುತ್ತಾರೆ. ಅದೇ ರೀತಿಯಾಗಿ ಇದನ್ನು ಮೇಜರ್ ಆಗಿ ಬೆಳೆಯುವುದಂದ್ರೆ ಜಂಬಿಗಿಟ್ಟಿಗೆ ಮಣ್ಣು ಮತ್ತು ಕೆಂಪು ಗೋಡು ಮಣ್ಣುಗಳಲ್ಲಿ ಬೆಳೆಯುತ್ತಾರೆ. ಅದೇ ರೀತಿಯ ಹವಾಗುಣ ಯಾವ ತನ್ನಾಗಿ ಇರಬೇಕಂದ್ರೆ ಹೆಚ್ಚು ತೇವಾಂಶ ಮತ್ತು ಉಷ್ಣಾಂಶ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ಹಾಗೆ ಇದನ್ನು ಸಮುದ್ರ ಮಟ್ಟದಿಂದ 1000 ಮೀಟರ್ ವರೆಗೆ ಕೂಡ ಬೆಳೆಯುತ್ತಾರೆ. ಇದನ್ನು ಈ ಬೆಳೆಯನ್ನು ಉಷ್ಣಾಂಶ ಎಷ್ಟು ಬೇಕಂದ್ರೆ 25 ಡಿಗ್ರಿ ಸೆಲ್ಸಿಯಸ್, ಮತ್ತು ಇದು ಯಾವ ರೀತಿಯ ಉಷ್ಣತೆಗೆ ಹೊಂದಿಕೊಳ್ಳುತ್ತದೆ ಅಂದ್ರೆ ಹೈಯೆಸ್ಟ್ ಉಷ್ಣತೆ ಅಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬದುಕುವಂತ ಸಾಧ್ಯತೆ ಇದೆ. ಇದನ್ನು ಒಂಥರ ಗೋಲ್ಡನ್ ಕ್ರಾಪೇ ಅನ್ಬಹುದು. ಮತ್ತೆ ಇದನ್ನು ನಾಟಿ ಮಾಡುವ ಕಾಲ ಯಾವುದಂದ್ರೆ ಜೂನ್ ರಿಂದ ಆಗಸ್ಟ್ದಲ್ಲಿ ಮಾಡ್ತಾರೆ. ಮತ್ತೆ ಇದರ ಒಂದು ವೆರೈಟಿ ಅಂದ್ರೆ ತಳಿಗಳ ಅಂದ್ರೆ ವೆಂಗೂರ್ಲಾ 4, ವೆಂಗೂರ್ಲಾ 7, ವೆಂಗೂರ್ಲಾ 8. ವೆಂಗೂರ್ಲಾ 4 ಅನ್ನೋದನ್ನು ಇಲ್ಲಿ ಖಾನಾಪುರ್, ಬೆಳಗಾಂ ಹಾಗೆ ಅದೇ ರೀತಿಯಾಗಿ ನಮ್ಮ ರಾಮನಗರದ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಹೆಚ್ಚಾಗಿ ಇಳುವರಿ ಕೂಡ ಸಹ ಕೊಡುತ್ತದೆ. ಒಂದು ಗಿಡ 20 ಕೆಜಿ ವರೆಗೆ ಫಲವನ್ನು ಕೊಡುತ್ತದೆ ಅಂತ ಹೇಳ್ತೀನಿ. ಮತ್ತೆ ಅದೇ ರೀತಿಯಾಗಿ ಪ್ರಿಯಾಂಕಾ ಅಂತ ಹೇಳಿ ವೆರೈಟಿ ಕೂಡ ಇವೆ. ಮತ್ತೆ ಉಳಾಲ 1, ಉಳಾಲ 2, ಉಳಾಲ 3, ಉಳಾಲ 4 ಅಂತ ಸಹ ಇದೆ. ಇವು ಅವರೇಜ್ ಆನ್ ಅನ್ ಅವರೇಜ್ 15 ರಿಂದ 20 ಕೆಜಿ ಪರ್ ಪ್ಲಾಂಟ್ ಕೊಡ್ತಾ ಇದೆ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಸಸಿಗಳನ್ನು ಹೇಗೆ ನಾಟಿ ಮಾಡ್ತಾರೆ ಅಂದ್ರೆ ಗ್ರಾಫ್ಟೆಡ್ ಅಂದ್ರೆ ಕಸಿ ಮುಖಾಂತರ

ಉಗ್ಗಿದಾಗ ಏನಾಗ್ತದಪ್ಪ ಅಂದ್ರೆ ಸ್ವಚ್ಛ ಹಿಂಗೆ ಕಸ ಇದ್ದಿದ್ದೆಲ್ಲ ಅದನ್ನ ಸೋಸಿ ಚಲೋ ನೀರನ್ನ ಸಬ್ಲೈನ್ಸ್ಗೆ ಸಪ್ಲೈ ಮಾಡ್ತದೆ. ಅದಾದ ನಂತರ ಸಬ್ಲೈನ್ಸ್ಗೆ ಹೋಗಿ ಏನಾಗ್ತದಪ್ಪ ಅಂದ್ರೆ ಹನಿ ಹನಿಯಾಗಿ ನೀರು ಡ್ರಿಪ್ಪರ್ ಮುಖಾಂತರ ಗಿಡಗಳಿಗೆ ಹೋಗುತ್ತದೆ. ಇದರಿಂದ ನಾವು ಉಪಯೋಗ ಏನೇನು ಪಡಿತೀವಪ್ಪ ಅಂದ್ರೆ ಒಂದು ಒಂದು ಕಸ ಬೆಳೆಯುವುದನ್ನು ತಡೆಗಟ್ಟಬಹುದು. ಈಗ ಸದ್ಯದಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ, ನೀರಿನ ಕೊರತೆಯು ಕೂಡ ಸಹ ಇದೆ. ಆದ್ದರಿಂದ ನೀರನ್ನು ಮಿತವ್ಯವಾಗಿ ಬಳಸುತ್ತೇವೆ ಎರಡು. ಮತ್ತು ನೆಕ್ಸ್ಟ್ ಮಣ್ಣಿನ ಗುಣಮಟ್ಟ ಹಾಳಾಗದಂತೆ ತಡೆಯಬಹುದು. ಅದೇ ರೀತಿಯಾಗಿ ಹಲವಾರು ಇತ್ಯಾದಿ ಉಪಯೋಗಗಳು ಸಹ ಡ್ರಿಪ್ ಇರಿಗೇಷನ್ ಮುಖಾಂತರ ಇದೆ. ಇದರ ಡ್ರಿಪ್ ಇರಿಗೇಷನ್ ಮಾಡಿದ ವ್ಯಕ್ತಿಗಳು ಈಗ ಒಂದು ಒಳ್ಳೆ ರೈತರಾಗಿ ಬೆಳವಣಿಗೆ ಹೊಂದುತ್ತಾ ಇರ್ತಾರೆ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲ ನೀರನ್ನ ಹಿತಮಿತವಾಗಿ ಎಷ್ಟು ಬೇಕಷ್ಟೇ ಬಳಸುವುದಕ್ಕೆ ಹನಿ ನೀರಾವರಿ ಪದ್ಧತಿನೇ ಬೆಟರ್. ಹೌದು. ಈಗ ಗೋಡಂಬಿ ಬೆಳೆ ಬೇಸಾಯ ಹೇಳಿದಾರಲ್ಲ ಗೇರು, ಇದನ್ನ ಮುಖ್ಯ ಬೆಳೆಯಾಗಿ ಒಂದೇ ಅಂದ್ರೆ ಏಕ ಬೆಳೆಯಾಗಿ ಬೆಳೆಯುವುದು, ಒಂದು ಬಾರ್ಡರ್ ಕ್ರಾಪ್ ಆಗಿ ಬೆಳೀತಾರೆ, ತುಪ್ಪ ಬದುವಿಗೆ ಹಾಕುವುದು ಅನ್ನುವಂಥದ್ದು, ಮತ್ತೆ ತೀರಾ ನಮಗೆ ಬೇರೆ ಕೃಷಿ ಮಾಡ್ಲಿಕ್ಕಾಗಲ್ಲ ಅಂತ ಮಣ್ಣಲ್ಲಿ ಕೂಡ ಗೇರನ್ನು ಹಾಕಬಹುದು ಅಂತ ಹೇಳ್ತಾರೆ. ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ ಈಗ ಕಾಜು ಒಂದು ನೆಗ್ಲೆಕ್ಟೆಡ್ ಕ್ರಾಪ್ ಆಗಿದ್ರು ಗೋಲ್ಡನ್ ಕ್ರಾಪ್ ಅಂತಾರೆ. ಯಾಕಂದ್ರೆ ಇದು ಎಲ್ಲದರಲ್ಲಿ ಬೆಳೀತದೆ, ನೀರಿನ ಸಾಮರ್ಥ್ಯವನ್ನು ತಡೆ ಹಿಡಿಯುವಂತ ಶಕ್ತಿಯನ್ನು ಹೊಂದಿರುತ್ತದೆ. ಮತ್ತೆ ಇದನ್ನು ಬಾರ್ಡರ್ ಕ್ರಾಪ್ ಆಗಿ ಯೂಸ್ ಮಾಡ್ತಾರೆ, ಅಂತರ್ ಬೆಳೆಯಾಗಿ ಯೂಸ್ ಮಾಡ್ತಾರೆ. ಅಂತರ್ ಬೆಳೆ ಅಂದ್ರೆ ಇದು ದೊಡ್ಡದಾದ ಗಿಡ ಒಂದು ಬಲಿತು ದೊಡ್ಡದಾದಾಗ ಇದಕ್ಕೆ ಅಂತರ್ ಬೆಳೆಯಾಗಿ ನಾವು ಏನ್ ಯೂಸ್ ಮಾಡ್ತೀವಿ, ಅಲಸಂದಿ, ದ್ವಿದಳ ಧಾನ್ಯಗಳನ್ನು, ಮತ್ತೆ ಅದೇ ರೀತಿ ಕಾಳುಮೆಣಸು, ವೆನಿಲ್ಲಾ ಕೂಡ ಹಚ್ಚಿದ ಉದಾಹರಣೆಗಳು ಇವೆ. ಇದು ಸೂರ್ಯನ ಬೆಳಕನ್ನ ಬಯಸಿ ಬೆಳೆಯುವಂತ ಬೆಳೆ, ಹೌದಲ್ಲ? ಹೆಚ್ಚಾಗಿ ಸೂರ್ಯನ ಬೆಳಕು ಬೇಕು, ಮತ್ತೆ ವಾತಾವರಣದಲ್ಲಿ ತೇವಾಂಶ ಇರಬೇಕು, ಟೆಂಪರೇಚರ್ ಕೂಡ ಹೆಚ್ಚಿರಬೇಕು, ಕೋಲ್ಡ್ ಆದ್ರೆ ನಡೆಯಲ್ಲ. ಆ ವಾತಾವರಣದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಹಂಗಾಗಿ ನಮ್ಮ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆ ವಾತಾವರಣ ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳಬಹುದು. ಹಾಗಾಗಿ ರೈತರು ಇದನ್ನ ಈ ಬೆಳೆಯನ್ನ ಪ್ರಮುಖವಾಗಿ ಆಯ್ಕೆ ಮಾಡ್ಕೋಬಹುದು. ಒಟ್ಟಾರೆ ಇದರ ಆರ್ಥಿಕತೆಯನ್ನು ನೋಡಿಕೊಂಡಾಗ ಹೇಗೆ ಲಾಭದಾಯಕ ಆರ್ಥಿಕತೆ ಅಂದ್ರೆ, ಈಗ ಈ ಗೋಡಂಬಿ ಈಗ ನೀವು ಸಾಧಾರಣವಾಗಿ ಕೇಳಿರ್ಬೋದು ಮಾರ್ಕೆಟ್ ದಲ್ಲಿ ಎಷ್ಟು ಬೆಲೆ ಇದೆ ಅಂತ ಹೇಳಿ, ಒಂಥರ ಗೋಲ್ಡನ್ ಕ್ರಾಪ್ ಅಂತಾರೆ. ಬಂಗಾರ ರೇಟ್ ದಾಗ ಹಂಗಾಗಿದೆ, ಒಂದ್ ಕೆಜಿಗೆ ಏನ್ ಮಿನಿಮಮ್ ಮೇಲೆ ಅಂದ್ರು 200-300 ರೂಪಾಯಿ ತಗೋತಾರೆ. ಅದೇ ರೀತಿಯಾಗಿ ಪರ್ ಗಿಡ, ನಾವು ಪರ್ ಗಿಡದ ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು, 8-10 ಕೆಜಿ, ಒಂದ್ ಹೆಕ್ಟರ್ಗೆ ಎಷ್ಟಾಯ್ತು, 1.5-1.7 ಟನ್ ಆಗ್ತದೆ. ಇದ್ರ ಪ್ರಕಾರ ನಾವು ಲೆಕ್ಕ ಹಾಕಿದಾಗ ಗೋಲ್ಡನ್ ಕ್ರಾಪ್ ಎನ್ಬಹುದು. ಒಂದ್ ಗಿಡಕ್ಕೆ 2,000 ರೂಪಾಯಿ ಆಯ್ತು, ಒಟ್ಟು ಎಷ್ಟು ಗಿಡಕ್ಕೆ ಒಂದಿರ್ತು ಒಂದ್ ಹೆಕ್ಟರ್ಗೆ? 200 ಗಿಡ. 200 ಗಿಡ ಅಂದ್ರೆ ಹೆಚ್ಚು ಕಡಿಮೆ ಒಟ್ಟು 1 ಎಕರೆಗೆ 400,000 ರೂಪಾಯಿ ಬರುತ್ತೆ ಅಲ್ಲ? ಹೌದು. 400,000 ರೂಪಾಯಿ, 1,00,000 ರೂಪಾಯಿ ಖರ್ಚು ಹೋಗಿದ್ರೆ 300,000 ತನಕ ಆದಾಯವನ್ನು ಪಡೆದುಕೊಳ್ಬಹುದು. ಪ್ರಾರಂಭದ ಹಂತದೊಳಗೆ ಅನೇಕ ಒಳ ಬೆಳೆಗಳನ್ನ, ಅಂತರ ಬೆಳೆಗಳನ್ನು ಕೂಡ ಹಾಕಬಹುದು. ಹೌದು. ಇಲ್ಲಿ ಖರ್ಚಿನ ಕಡಿಮೆ ಇದು ನಿರ್ವಹಣೆ ಮಾಡುವುದಲ್ಲ, ನಿರ್ವಹಣೆ ಕಡಿಮೆ ಆಗಿರುತ್ತದೆ. ಇದು ಪ್ರಪ್ರಥಮವಾಗಿ ಬೆಳೆ ಸಣ್ಣದಿದ್ದಾಗ ಒಂದ್ 3-4 ವರ್ಷ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ನೀರು ಗೊಬ್ಬರ ಚೆನ್ನಾಗಿ ಕೊಡ್ತಾ ಇದ್ರೆ ಮುಂದೆ ದೊಡ್ಡ ಗಿಡ ಆದ ನಂತರ ನಿರ್ವಹಣೆ ಕಮ್ಮಿ ಆಗ್ತಾ ಹೋಗ್ತದೆ. ನಿರ್ವಹಣೆ ಬರ್ಬರ್ತಾ ಕಡಿಮೆನೇ ಇರುತ್ತೆ. ದೊಡ್ಡದಾದಾಗ ನೀರ್ ಕೊಡ್ಬೇಕಾ? ನೀರ್ ಕೊಡ್ಬೇಕು, ಅಂದ್ರೆ ದೊಡ್ಡದಿದೆ ಅಂದ್ರೆ ಕೊಡ್ಲೇಬೇಕಾಗ್ತದೆ. ಅದೇ 40-50 ಲೀಟರ್ ನೀರನ್ನ 4 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಆಗಸ್ಟ್ ತಿಂಗಳಲ್ಲಿ ಕೊಡ್ಬೇಕಂತ ಹೇಳಿದೆ. ವರ್ಷದ ಎಲ್ಲಾ ದಿನದಲ್ಲಿ ಕೊಡೋದು ಮತ್ತೆ ಆಗಸ್ಟ್ ಸಾಕ? ಆಗಸ್ಟ್ ಸಫಿಶಿಯಂಟ್. ವರ್ಷದ ಎಲ್ಲಾ ದಿನಗಳಲ್ಲಿ ಅಂದ್ರೆ ಮಳೆ ಇರ್ತದಲ್ಲ, ಮಳೆಯಿಂದ ಅದು ತಡೆಗಟ್ಟ ಹಿಡ್ಕೋತದೆ. ಬೇಸಿಗೆಯಲ್ಲಿ ಹೆಚ್ಚಾಗಿ ನೀರ್, ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಇದೆ. ಇದರ ಜೀವನಾವಧಿ ಎಷ್ಟು ವರ್ಷ? ಜೀವನಾವಧಿ ಅದು 8-20 ವರ್ಷ. ನಾವು ಹೇಗೆ ಮೇಂಟೈನ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್, 20 ವರ್ಷ ಮಿನಿಮಮ್. ನಮಸ್ಕಾರ. ಥ್ಯಾಂಕ್ ಯು. ಗೋಡಂಬಿ ಬೆಳೆ ಬೇಸಾಯ ಕುರಿತು ಜೋಯಿಡಾದ ತೋಟಗಾರಿಕಾ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿರುವ ಸಿದ್ದಗೇರಪ್ಪ ದೋಣಿಯವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಕೊನೆಯಲ್ಲಿ ಕೇಳಿ ಗೌರಿ ಹಬ್ಬದ ಸಮಯದಲ್ಲಿ 9 ದಿನ ನೃತ್ಯ ಮಾಡಿ ಹಾಡುವ ಹಾಡು.